ಈ ತರ ಅದರ ಡೆಕೋರೇಷನ್ ಈ ತರ ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡಿ ನಿಮಗೆ ಕೊಡ್ತಾರೆ. ಆದ್ರೆ ಈಗ ತಾವು ಮೂರು ಹಂತದ ಬಿಸ್ನೆಸ್ ಅನ್ನ ಗುರುತಿಸಿದ್ರಿ, ಒಂದು ಅನಾರ್ಗನೈಸ್ಡ್, ಆರ್ಗನೈಸ್ಡ್, ಇನ್ನೊಂದು ಮನೆ ಮಾಡುವಂತದ್ದು. ಈ ಮೂರು ಕಡೆಗಳಿಗೂ ಒಂದೇ ತರಹದ ಯಂತ್ರಗಳು ಸಲಕರಣೆಗಳು ಬೇಕಾಗ್ತವ ಅಥವಾ ಬೇರೆ ಬೇರೆ ಬೇಕಾಗತ್ತ? ಆ ಯಂತ್ರಗಳು ಸಲಕರಣೆಗಳು ಅಂತ ಹೇಳಿದ್ರೆ ಕ್ವಾಂಟಿಟಿ ಏನಿದೆ ಅದರದ್ದು ಕೆಪಾಸಿಟಿ ಅದು ವ್ಯತ್ಯಾಸ ಆಗ್ತದೆ. ಈಗ ನಮಗೆ ಬೇಕಾದ ಓವನ್ ಯಂತ್ರಗಳನ್ನು ತಯಾರು ಮಾಡಿಕೊಡ್ತಾರೆ. ಈಗ ನಮಗೆ ಮನೆಯಲ್ಲಿ ಮಾಡೋದು ಒಂದು ಸಣ್ಣ ಓಟಿಜಿ ಓವನ್ ಸಾಕು, ಸಣ್ಣದು ಸಾಕು ಓವನ್. ದೊಡ್ಡದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಸೈಜಲ್ಲಿ ಸಿಗ್ತದೆ. ಇಂಡಸ್ಟ್ರಿಯಲ್ ಸ್ಕೇಲ್ ಅಂತ ಹೇಳಿದ್ರೆ ಅದು ಇನ್ನೂ ದೊಡ್ಡದಂಥದ್ದು. ಸೊ ಅದಕ್ಕೆ ಸೆಟ್ ಮಾಡುವಂಥದ್ದು ಸಿಗ್ತದೆ. ಈಗ ನಮ್ಮ ಮಾರುಕಟ್ಟೆಯಲ್ಲಿ ರೆಡಿಯಾಗಿ ಸಿಗ್ತದೆ. ನಮಗೀಗ ಮೇಯ್ನ್ ಆಗಿ ಬೇಕು ಆಗುವಂಥದ್ದು ಯಾವುದೆಲ್ಲ, ಒಂದು ಮೆಜರ್ಮೆಂಟ್ ವೇಯಿಂಗ್ ಸ್ಕೇಲ್ಗೆ, ಅದು ನೀವು ಸ್ಪೂನ್ಗಳು ಈಗ ರೆಡಿಯಾಗಿ ಸಿಗ್ತದೆ, 5 ಗ್ರಾಮ್ ಸ್ಪೂನು ಅಥವಾ 10 ಗ್ರಾಮ್ ಸ್ಪೂನ್ ಆ ಥರದ್ದೆಲ್ಲ ಸಿಗ್ತದೆ. ಆಮೇಲೆ ಮಿಕ್ಸಿಂಗ್ ಮೆಷಿನ್, ಅದೊಂದು ತುಂಬ ಅತಿ ಇಂಪಾರ್ಟೆಂಟ್. ಅದು ಬೇಕೇ ಬೇಕು, ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಮತ್ತೊಂದು ಬೇಕಿಂಗ್ ಓವನ್, ಈ ಮಿಕ್ಸಿಂಗ್ ಮೆಷಿನ್ ಮತ್ತು ಬೇಕಿಂಗ್ ಓವನ್ ಎರಡನ್ನು ಇಟ್ಕೊಂಡ್ರೆ ಹೋಮ್ ಸ್ಕೇಲಲ್ಲಿ ಶುರು ಮಾಡ್ಬೋದು. ಅದಕ್ಕೆ ನಿಮಗೆ ಗಮ್ಮಿಲೊಂದು 3-4 ಲಕ್ಷ ರೂಪಾಯಿ ಸಾಕು. ಅಷ್ಟು ಬಂಡವಾಳದಲ್ಲಿ ಹೋಮ್ ಸ್ಕೇಲಲ್ಲಿ ಶುರು ಮಾಡ್ಬೋದು, ಮನೆಯಲ್ಲೇ ನೋಡ್ಬೋದು. ಈಗ ಸಿಟಿಗಳಲ್ಲಿ ಏನಾಗಿದೆ ಅಂತ ಅಪಾರ್ಟ್ಮೆಂಟ್ ಶೈಲಿ, ಅಲ್ಲಿ ನಾನೊಂದು ಏನಾದರೂ ಒಂದು ಪ್ರಾಡಕ್ಟ್ ಮಾಡಿದ್ರೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ಸೊ ಅದಕ್ಕೆ ಅಲ್ಲೇ ಬೈಯರ್ ಸಿಗ್ತಾರೆ. ಸೊ ಮನೆಯಲ್ಲಿ ಒಂದು ಸಣ್ಣ ಓವನ್ ಮತ್ತು ಮಿಕ್ಸಿಂಗ್ ಮೆಷಿನ್ ಇಟ್ಕೊಂಡ್ರೆ ನಾನು ಮನೆಯಲ್ಲಿ ನಾನು ಒಂದು ನನ್ನ ಖರ್ಚಿಗೆ ಬೇಕಾದಂಥ ಹಣವನ್ನು ನಾನು ಸಂಪಾದನೆ ಮಾಡ್ಬೋದು. ಎಂಟರ್ಪ್ರಿನರ್ಶಿಪ್ ಇದೆ ಮಾಡ್ಬೋದು. ಓಕೆ, ಈಗ ಒಂದು ಸಣ್ಣ ರೈತ ಉತ್ಪಾದಕ ಕಂಪನಿ ಇನ್ವೆಸ್ಟ್ ಮಾಡಿ ಈ ತರಹ ಒಂದು ತಾಂತ್ರಿಕತೆನ ಬಳಕೆ ಮಾಡ್ಕೋತೀನಿ ಅಂದ್ರೆ ಎಷ್ಟು ಬಂಡವಾಳ ಬೇಕಾಗ್ಬೋದು? ರೈತ ಉತ್ಪಾದನೆ ಒಂದು ಅಂದರೆ ಒಂದು ಮೀಡಿಯಂ ಸ್ಕೇಲ್ ಅಲ್ಲಿ ಮಾಡಬೇಕು. ಮೀಡಿಯಂ ಸ್ಕೇಲ್ ಒಂದು 20-25 ಲಕ್ಷದಲ್ಲಿ ಒಂದು ಅಂದಾಜು ಮಾಡ್ಬೋದು. ಯಾಕಂತೇಳಿ ಒಂದು ಮೀಡಿಯಂ ಸ್ಕೇಲ್ ಅಂದ್ರೆ ಒಂದು ಓವನ್ ಬೇಕಾಗ್ತದೆ, ಮೇಜರ್ ಖರ್ಚೆ ಓವನ್ಗೆ ಬರ್ತದೆ. ಸೊ ಒಂದು ಅದೊಂದು 6-8 ಲಕ್ಷ ರೂಪಾಯಿ ಓವನ್ಗಳನ್ನು ಮಾಡಿದರೆ, ಆಮೇಲೆ ಮಿಕ್ಸಿಂಗ್ ಮೆಷೀನು ಅದು ಬಾಕಿ ಸಲಕರಣೆಗಳು ಒಂದು 20-25 ಲಕ್ಷ ರೂಪಾಯಿಯಲ್ಲಿ ಜಾಗ ಅವ್ರದ್ದಿದ್ರೆ ಮಾಡ್ಬೋದು. ಇಲ್ಲ ಜಾಗ ಫ್ಲೋರ್ ಮಿಲ್ಲಿಂಗ್ ಅಂತ ಹೇಳಿದ್ರಲ್ಲ, ಮೈದಾ ತೆಗೆಯೋದಲ್ಲ, ಚಕ್ಕಿ ಆಟಗಳು ಅಂದಾಜು ಒಂದು 10-12 ಲಕ್ಷ ರೂಪಾಯಿ ನೀವು ಶುರು ಮಾಡ್ಬೋದು ಸಣ್ಣದಾಗಿ. ಚಕ್ಕಿ ಆಟ ಅಂದ್ರೆ ಅಲ್ಲಿ ಮಿಲ್ಗಳು, ಅಲ್ಲಿ ನೀವು ಗೋಧಿ ಅಂತಲ್ಲ ಯಾವುದೇ ಧಾನ್ಯವನ್ನು ಹಾಕ್ಬೋದು. ನಿಜ, ಬಹಳಷ್ಟು ರೈತ ಉತ್ಪಾದಕ ಕಂಪನಿಗಳು ಗೋಧಿ, ಜೋಳ, ರಾಗಿಯನ್ನ ಇಂಥವನ್ನ ಪುಡಿ ಮಾಡಿ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿದೆ. ನೀವು ಇಲ್ಲಿ ಬೇಕಿಂಗ್ ಮತ್ತೆ ಈ ಫ್ಲೋರ್ ಮಿಲ್ಲಿಂಗ್ ತಾಂತ್ರಿಕತೆ ಕೊಡೋದ್ರ ಜೊತೆಗೆ ಪ್ಯಾಕಿಂಗ್ ತಾಂತ್ರಿಕತೆಯನ್ನು ಹೇಳ್ಕೊಡ್ತೀರಾ? ಅದನ್ನ ಯಾವ ರೀತಿ ಪ್ಯಾಕ್ ಮಾಡಿ ಮುಂದಕ್ಕೆ ಕಳಿಸ್ಬೋದು ಅಂತ? ಅದೇ ಬೇಸಿಕ್ ನಾಲೆಜ್ ಅನ್ನು ನಾವು ಹೇಳ್ಕೊಡ್ಬೋದು. ನಮ್ಮಲ್ಲಿ ಪ್ಯಾಕೇಜಿಂಗ್ ವಿಭಾಗ ಅಂತ ಇದೆ, ಅದಕ್ಕೆ ಪ್ರತ್ಯೇಕವಾಗಿ CFTR ಅಲ್ಲಿ ಏನಂತ ಹೇಳಿದ್ರೆ ಒಂದೊಂದು ವಿಭಾಗಗಳು ಒಂದೊಂದು ಎಕ್ಸ್ಪರ್ಟೈಸ್ ಇದೆ. ಸೊ ನಮ್ಮಲ್ಲಿ ಪ್ಯಾಕೇಜಿಂಗ್ ವಿಭಾಗ ಅಂತ ಇದೆ, ಅವರು ನಿಮಗೆ ಯಾವ ಪ್ಯಾಕಿಂಗ್ ಮೆಟೀರಿಯಲ್ ಬೇಕು ನಿಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್. ಯಾವುದೇ ಒಂದು ಪ್ರಾಡಕ್ಟ್ ಮಾಡಿ ಒಂದು ಕವರ್ ಅಲ್ಲಿ ಹಾಕಿ ನಾನು ಇಡ್ತೇನೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ಪ್ರಾಡಕ್ಟ್ಗಳಿಗೆ ಮಾಯಿಶ್ಚರ್ ಅಂದ್ರೆ ನೀರಿನಂಶ ಹೋಗಬಾರ್ದು, ಕೆಲವು ಗಾಳಿಯೂ ಹೋಗಬಾರ್ದು ಆ ಪ್ಯಾಕ್ನೊಳಗೆ. ಸೊ ಆ ರೀತಿಯಾಗಿರೋದ್ರಿಂದ ನಿಮ್ಮ ಒಂದೊಂದು ಪದಾರ್ಥವನ್ನ ನಾವು ಪರೀಕ್ಷೆ ಒಳಪಡಿಸ್ತೇವೆ. ಯಾವ ಅದಕ್ಕೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಬೇಕು, ಅದರಲ್ಲಿ ಆ ಪ್ಯಾಕೇಜಿಂಗ್ ಮಾಡಲು ಮಲ್ಟಿ ಲೇಯರ್ಗಳು ಎಷ್ಟು ಲೇಯರ್ ಇರಬೇಕು, ಯಾವ್ಯಾವ ಲೇಯರ್ ಹಾಕಬೇಕು. ಸೊ ಆವಾಗ ನಿಮಗೆ ಎಷ್ಟು ದಿವಸ ಶೆಲ್ಫ್ ಲೈಫ್ ಬೇಕು, ನಿಮಗೆ ಎಷ್ಟು ದಿನ ಕೆಡದಂತೆ ಇಡಬೇಕು, ಅದು ನಿಮಗೆ ಇಂಪಾರ್ಟೆಂಟ್. ನೀವು ಫಸ್ಟಿಗೆ ಅದನ್ನು ಡಿಸೈಡ್ ಮಾಡಿದ್ರೆ ಅದಕ್ಕೆ ಯಾವ ರೀತಿಯ ಪ್ಯಾಕೇಜಿಂಗ್ ಮೆಟೀರಿಯಲ್ ಬೇಕು ಅಂತೇಳಿ ನಾವು ಅದನ್ನು ಸಜೆಷನ್ ಕೊಡ್ತೀವಿ. ಅದೇ ನಿಮ್ಮಲ್ಲೀಗ ಮುಕ್ತವಾಗಿ ಫ್ರೀಯಾಗಿ ಸಿಗೋ ತಾಂತ್ರಿಕತೆಗಳು ಇದ್ದಾವೆ, ಹೌದು, ಪೇಯ್ಡ್ ಟೆಕ್ನಾಲಜಿ ಕೂಡ ಇದ್ದಾವೆ, ಮತ್ತೆ ಸರ್ಟಿಫೈಡ್ ಕೋರ್ಸ್ಗಳಿದ್ದಾವೆ ಖಂಡಿತವಾಗ್ಲೂ, ಮತ್ತೆ ಟೈಲರ್ ಮೇಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಕೂಡ ಇದ್ದಾವೆ. ಹೌದು, ಅದನ್ನ ಬಳಕೆ ಮಾಡೋದು ಜನರಿಗೆ ಬಿಟ್ಟು, ಜನರಿಗೆ ಬಿಟ್ಟಂತದ್ದು ಅಲ್ವಾ? ಹೌದು, ಖಂಡಿತವಾಗ್ಲೂ. ಅಂತಿಮವಾಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಅಂತಿಮವಾಗಿ ಈ ಬೇಕರಿ ಉದ್ಯಮ ಅಂತ ಅನ್ನೋದು ಅದು ಸೂರ್ಯೋದಯ ಸನ್ರೈಸ್ ಸೆಕ್ಟರ್ ಅಂತ ಹೇಳ್ತೀವಿ. ಈಗ ಒಂದು ಅಂದಾಜಿನ ಪ್ರಕಾರ ಭಾರತದ ಉದ್ಯಮ ಒಂದು $13.8 ಇದೆ, ಅದು 2024 ಒಂದು ಸ್ಟಾಟಿಸ್ಟಿಕ್ಸ್. ಅಂದಾಜಿನ ಪ್ರಕಾರ 2033 ಎರಡು ಪಟ್ಟಿಗಿಂತ ಜಾಸ್ತಿ ಆಗುವಂಥದ್ದು ಸಂಭವ ಇದೆ. ಸೊ ಎಲ್ರಿಗೂ ಈಗ ಬೇಕರಿ ಉದ್ಯಮಕ್ಕೆ ಬರಬೇಕು ಅಂತಿದ್ದಾರೆ. ನಾವು ಏನು ಹೇಳಬೇಕಂದ್ರೆ ಬೇಕರಿ ಉದ್ಯಮ ಬರೋದು ತುಂಬ ಉತ್ತಮ, ಬಟ್ ಸರಿಯಾಗಿ ತಿಳ್ಕೊಂಡು ಬರಬೇಕು, ಸರಿಯಾಗಿ ತಂತ್ರಜ್ಞಾನವನ್ನು ಬಳಸ್ಕೋಬೇಕು, ಆಮೇಲೆ ಆದಷ್ಟು ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಯುಕ್ತ ಪದಾರ್ಥಗಳನ್ನು ಕೊಡುವಂಥದ್ದು ನಮ್ಮ ಉದ್ದೇಶವಾಗಿರಬೇಕು. ಸೊ ಹಂಗಿದ್ದಾಗ ಮಾತ್ರ ನಾವು ಅದರಲ್ಲಿ ಸರ್ವೈವ್ ಆಗ್ಬೋದು. ಕೇಳುಗರೆ, ಜೂನ್ 3 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ ಪರಿಸರ ಸಂರಕ್ಷಿಸಿ. ಭಾಗವಹಿಸುತ್ತಾರೆ